تيت نم شكي ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ ಕಿಸಾನ್ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ಅಣ್ಣ, ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತಿರುವವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ. ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ಕೇಳಿದರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕರಿಮೆಣಸು ಬೆಳೆಯನ್ನು ಬಾಧಿಸುವಂಥ ಮುಖ್ಯವಾದ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಶಿವಮೊಗ್ಗದ ಇರುವಕ್ಕಿಯಲ್ಲಿರುವಂತಹ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಕೃಷಿ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗ್ಡೆ ಅವರು. ನಮಸ್ಕಾರ ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗ್ಡೆ ಅವರೇ. ನಮಸ್ಕಾರ ಸರ್. ನಮ್ಮ ರೈತ ಬಾಂಧವರಿಗೆ ಈ ಕರಿಮೆಣಸನ್ನ ಬಾಧಿಸುವಂತ ಮುಖ್ಯವಾದ ಕೀಡು ಪೀಡೆಗಳು ಯಾವ್ಯಾವ ಅಂತ ಒಂದು ಪರಿಚಯ ಮಾಡಿಕೊಡ್ತೀರಾ? ನಮಸ್ಕಾರ, ಕಾಳುಮೆಣಸು ಬೆಳೆಗಾರರಿಗೆಲ್ಲ ನಮಸ್ಕಾರ. ಈ ಕಾಳುಮೆಣಸು ಅಥವಾ ಕರಿಮೆಣಸು ಅಂತ ಹೇಳ್ತೀವಿ, ಸಾಮಾನ್ಯವಾಗಿ ರೈತರು ಅತ್ಯಂತ ಆಸಕ್ತಿಯಿಂದ ಬೆಳೆಯುವ ಒಂದು ಪ್ರಮುಖವಾದ ಸಾಂಬಾರು ಬೆಳೆ ಇದು. ಕರಿಮೆಣಸು ನಮ್ಮ ದೇಶದ ರಫ್ತು ಮಾಡುತ್ತಿರುವ ಪ್ರಮುಖ ಸಾಂಬಾರು ಬೆಳೆಯಾಗಿದೆ. ಸಾಮಾನ್ಯವಾಗಿ ರಫ್ತಿನಲ್ಲಿ ಭಾರತದ ಪಾಲು ಎಷ್ಟಿದೆ ಅಂದ್ರೆ 25-30%. ನಮ್ಮ ರಾಜ್ಯದಲ್ಲಿ ಕಾಳುಮೆಣಸನ್ನ ಸಾಮಾನ್ಯವಾಗಿ ಉತ್ತರ ಕನ್ನಡ, ಚಿಕ್ಕಮಗಳೂರು, ಮಲೆನಾಡು ಭಾಗಗಳಲ್ಲಿ ಬೆಳೆಯಲಾಗ್ತಾ ಇದೆ. ಈ ಬೆಳೆಯನ್ನ ರೈತರು ಆಸಕ್ತಿಯಿಂದ ಬೆಳೀತಾ ಇದ್ರು. ಬೆಳೆಯ ವಿವಿಧ ಹಂತಗಳಲ್ಲಿ ಹಲವಾರು ಕೀಟಗಳನ್ನು ಈ ಬೆಳೆನ ಬಾಸೋದ್ರಿಂದ ರೈತರು ಎಲ್ಲೋ ಒಂದು ಕಡೆ ಇಳುವರಿಯಲ್ಲಿ ಕಡಿತವನ್ನ ಕಾಣ್ತಾ ಇದ್ದಾರೆ. ಈ ಕಾಳುಮೆಣಸನ್ನ ಹಲವಾರು ಕೀಟಗಳು ಬಾಧಿಸ್ತಾ ಇದ್ದಾವೆ. ಅವುಗಳಲ್ಲಿ ಪ್ರಮುಖವಾದ ಕೀಟಗಳು ಏನಂದ್ರೆ, ಪ್ರಥಮವಾಗಿ ಎಲೆಗಂಟು ಥ್ರಿಪ್ಸ್ ಅಂತ ಹೇಳ್ತೀವಿ, ಈ ಮಾರ್ಜಿನಲ್ ಗಾಲ್ ಥ್ರಿಪ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಈ ಎಲೆಗಂಟು ಥ್ರಿಪ್ಸ್ ಸಾಮಾನ್ಯವಾಗಿ ಸಮುದ್ರ ಮಟ್ಟದ ಎತ್ತರದಲ್ಲಿರುವ ಪ್ರದೇಶಗಳಲ್ಲಿ ಮತ್ತು ಹೊಸ ಬಳ್ಳಿಗಳಲ್ಲಿ ಮತ್ತು ಮೈದಾನ ಪ್ರದೇಶಗಳಲ್ಲಿ ಸಸಿ ಮಳೆಯಲ್ಲಿ ಕಂಡು ಬರುತ್ತದೆ. ಈ ಎಲೆಗಂಟು ಥ್ರಿಪ್ಸ್ ಏನ್ ಥ್ರಿಪ್ಸ್ ಅಂತ ಹೇಳ್ತೀವಿ, ರೈತರು ಥ್ರಿಪ್ಸ್ ನುಚಿ ಅಂತ ಹೇಳ್ತಾರೆ. ಇದು ಅಪ್ಸರೆ ಮತ್ತು ಪ್ರೌಢ ಕೀಟಗಳು ತುಂಬಾ ಚಿಕ್ಕದಾಗಿರ್ತವೆ. ಪ್ರೌಢ ಈ ಥ್ರಿಪ್ಸ್ಗಳು 2.5-3 mm ಉದ್ದ ಇರ್ತವೆ, ತುಂಬಾ ಚಿಕ್ಕದು, ಈ ಸಣ್ಣ ಹೇನ್ ತರ ಕಾಣಿಸ್ತವೆ. ಈ ಮರಿ ಹುಳುಗಳು ಅಥವಾ ಅಪ್ಸರೆ ಕೀಟಗಳು, ಅಪ್ಸರೆ ಥ್ರಿಪ್ಸ್ಗಳು ಹಾಲಿನ ಕೆನೆ ಬಿಳುಪು ಬಣ್ಣ ಹೊಂದಿರ್ತವೆ. ಈ ಒಂದು ಎಲೆಗಂಟು ಥ್ರಿಪ್ಸ್ ಅಂತ ಹೇಳ್ತೀವಲ್ಲ, ಇದರ ಹಾನಿಯ ಲಕ್ಷಣ ಏನಂದ್ರೆ, ಅಪ್ಸರೆ ಮತ್ತು ಪ್ರೌಢ ಥ್ರಿಪ್ಸ್ಗಳು ಎಲೆಯ ಅಂಚುಗಳಿಂದ ರಸವನ್ನ ಹೀರ್ತವೆ. ಸಾಮಾನ್ಯವಾಗಿ ಈ ಥ್ರಿಪ್ಸ್ ಅಂದ ತಕ್ಷಣ ಎಲೆಯ ಅಡಿಯಲ್ಲಿ ಮತ್ತು ಕೀಟಗಳ ರಸ ಇರ್ತವೆ ಅಂತ ನಾವೆಲ್ಲ ಬೆಳೆಗಳಲ್ಲೂ ಕೇಳ್ತೀವಿ. ಸಾಮಾನ್ಯವಾಗಿ ಈ ಒಂದು ಕಾಳು ಮೆಣಸು ಅಥವಾ ಕರಿಮೆಣಸಲ್ಲಿ ಈ ಕೀಟಗಳು ಎಲೆಯ ಅಂಚುಗಳಿಂದ ರಸವನ್ನ ಹೀರ್ತವೆ. ಇದರಿಂದ ಎಲೆಯ ಅಂಚುಗಳು ಕೆಳಮುಖವಾಗಿ ಹಾಗೂ ಒಳಮುಖವಾಗಿ ಮತ್ತೆ ಮುರುಟುಗೊಂಡು ಅಥವಾ ಸುರುಟುಗೊಂಡು ಆನಂತರ ಇಂತಹ ಅಂಚುಗಳಲ್ಲಿ ಎಲೆ ಗಂಟುಗಳು ಉಂಟಾಗ್ತವೆ. ಸಾಮಾನ್ಯವಾಗಿ ಕಾಳುಮೆಣಸಿನ ಅಥವಾ ಕರಿಮೆಣಸಿನ ತೋಟಕ್ಕೆ ಹೋದ್ರೆ ಈ ಎಲೆಗಳೆಲ್ಲ ಒಂಥರ ಎಲೆಗಳ ತುದಿಗಳು ಮುರುಟುಕೊಂಡಾಗಿ ಸುರುಟುಕೊಂಡಾಗಿ ಒಂಥರ ವಿಕಾರಗೊಂಡಾಗಿ ಕಾಣಿಸ್ತವೆ. ಇದು ಥ್ರಿಪ್ಸ್ ಒಂದು ಅನಿವಾರ್ಯ. ಈ ನಂತರ ಏನಾಗ್ತವೆ ಅಂದ್ರೆ ಈ ಎಲೆಗಳೆಲ್ಲ ಸುಕ್ಕುತರ ಆಗ್ತವೆ, ನಂತರ ಮತ್ತೆ ಆಕಾರವನ್ನು ಕಳ್ಕೊಳ್ತವೆ. ಕೀಟದ ಬಾಧೆ ತೀವ್ರ ಆಯ್ತು ಅಂದ್ರೆ ಚಿಗುರು ಬಳ್ಳಿಗಳೆಲ್ಲ ಬೆಳವಣಿಗೆ ಕುಂಠಿತವಾಗ್ತವೆ, ಚಿಗುರನ್ನ ಮತ್ತು ಬಳ್ಳಿ ಎಲೆ ಬಳ್ಳಿಗಳನ್ನೆಲ್ಲ ಇದು ಬಾಧಿಸ್ತವೆ, ರಸ ಇರ್ತವೆ. ಸೊ ಬಳ್ಳಿಗಳ ಬೆಳವಣಿಗೆ ಕುಂಠಿತವಾಗ್ತವೆ. ಸಸಿ ಮನೆಯಲ್ಲಿ ಬೆಳೆಸುವ ಕಾಂಡದ ತುಂಡುಗಳು ಸಾಮಾನ್ಯವಾಗಿ ಈ ಬಾಧೆಗೆ ಒಳಗಾಗೋದು ಜಾಸ್ತಿ. ಇದರ ನಿರ್ವಹಣೆ ಹೇಗ್ ಮಾಡೋದು ಅಂದ್ರೆ, ಶೇಕಡಾ 5 ಬೇವಿನ ಬೀಜದ ಕಷಾಯ ಅಥವಾ ಪ್ರತಿ ಲೀಟರ್ ನೀರಿಗೆ ಬೇವಿನ ಆಧಾರಿತ ಕೀಟನಾಶಕವನ್ನು 2-3 ಮಿಲಿ ಬೆರೆಸಿ ಸಿಂಪಡಿಸಬೇಕು ಪ್ರಥಮ ಹಂತದಲ್ಲಿ. ಬಾಧೆ ಅಕಸ್ಮಾತ್ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ, ಆಗ 1.7 ಮಿಲಿ ಡೈಮಿಥೋಯೇಟ್ 30 ಇಸಿ ಅಥವಾ 2 ಮಿಲಿ ಕ್ವಿನಾಲ್ಫಾಸ್ 25 ಇಸಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಆ ಒಂದು ದ್ರಾವಣವನ್ನ ಬಳ್ಳಿಗಳಲ್ಲಿ ಎಲ್ಲೇನು ಹೊಸ ಚಿಗುರು ಬರ್ತಾವೋ ಆ ಸಂದರ್ಭದಲ್ಲಿ ತೋಟದಲ್ಲಿ ಮತ್ತು ಸಸಿ ಮಾಡೋದ್ರಲ್ಲಿ ಸಿಂಪಡಿಸಬೇಕು. ಇನ್ನು ಇದಲ್ಲದೇನೆ ಗಟ್ಟಿ ಶಲ್ಕ ಕೀಟ ಅಂತ ಹೇಳ್ತೀವಿ ಮತ್ತು ತೆಂಗು ಶಲ್ಕ ಕೀಟ ಅಂತ ಹೇಳ್ತೀವಿ, ಇದು ಸಹ ರಸ ಇರೋ ಕೀಟ. ಈ ಶಲ್ಕ ಕೀಟಗಳು ಕರಿಮೆಣಸಿನ ಬೆಳೆಗಳಿಗೆ ತೀವ್ರ ಸ್ವಲ್ಪದ ಹಾನಿಯನ್ನು ಉಂಟು ಮಾಡ್ತವೆ. ಸಾಮಾನ್ಯವಾಗಿ ಸಸಿ ಮಳೆಗಳಲ್ಲಿ ವಯಸ್ಸಾದ ಸಸಿಗಳು ಸಹ ಕಂಡು ಬರ್ತವೆ. ಇದು ರಸ ಹೀರೋ ಕೀಟ. ಇದರ ಹಾನಿಯ ಲಕ್ಷಣಗಳು ಏನಪ್ಪಾ ಅಂದ್ರೆ, ಈ ಶಲ್ಕ ಕೀಟ ನೀವು ಆ ಎಲೆ ಬಳಲೆಲ್ಲ ಮುಟ್ಟಿದ ತಕ್ಷಣ ಒಂಥರ ಕೈಗಂಟುಕೊಂಡಾಗಿರ್ತವೆ, ಆತರ ಇರ್ತವೆ. ಸೊ ಹಾನಿಯ ಲಕ್ಷಣಗಳು ಏನಂದ್ರೆ, ಶಲ್ಕ ಕೀಟಗಳು ಒಂದೇ ಕಡೆ ಸಾಮಾನ್ಯವಾಗಿ ಶಾಶ್ವತ ಒಂದೇ ಕಡೆ ಸಸ್ಯದ ಮಗಳ ಗಂಟುಕೊಂಡು ಕಾಂಡ ಎಲೆ ಮತ್ತು ಹಣ್ಣುಗಳ ಮೇಲೆ ಹೊರ ಪೊರೆಯಂತೆ ಕಂಡು ಬರ್ತವೆ. ಇವು ಸಸ್ಯದ ವಿವಿಧ ಭಾಗದ ರಸವನ್ನ ಹೀರಿ ಆ ಭಾಗಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗುವ ತರ ಮಾಡಿ ಕ್ರಮೇಣವಾಗಿ ಆ ಭಾಗಗಳು ಸೊರಗುತ್ತವೆ. ಬಾಧೆ ಹೆಚ್ಚಾದ ಸಂದರ್ಭದಲ್ಲಿ ಬಾಧೆಗೊಳಗಾದ ಬಳ್ಳಿಯ ಭಾಗಗಳು ಕ್ರಮೇಣವಾಗಿ ಒಣಗುತ್ತವೆ. ಈ ಕೀಟದ ಬಾಧೆಯು ಮುಂಗಾರು ಕಳೆದ ನಂತರ ಅಥವಾ ಬೇಸಿಗೆಯ ಅವಧಿಯಲ್ಲಿ ಸಾಮಾನ್ಯವಾಗಿ ಜಾಸ್ತಿ. ಈ ರಸ ಹೀರೋ ಕೀಟ ಅದು ಕ್ರಿಪ್ಸ್ನುಸಿ ಇರ್ಬೋದು ಅಥವಾ ಹಿಟ್ಟು ತಿಗಣ ಇರ್ಬೋದು ಅಥವಾ ಶಲ್ಕ ಕೀಟ ಇರ್ಬೋದು, ಪ್ರತಿಯೊಂದು ರಸ ಹೀರೋ ಕೀಟಗಳು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಜಾಸ್ತಿ. ಈ ಕೀಟದ ನಿರ್ವಹಣೆಯನ್ನು ಸಹ ನಾನೀಗೇನು ಎಲೆಗಂಟು ಕ್ರಿಪ್ಸ್ ಹೇಳಿದ್ನಲ್ಲ ಅದೇ ತರ ನಿರ್ವಹಣೆ ಮಾಡ್ಬೋದು. ಕೀಟದ ಬಾಧೆ ಕಂಡು ಬರುವ ಭಾಗಗಳನ್ನ ಸಾಮಾನ್ಯವಾಗಿ ಚಿವುಟಿ ಆ ಕೀಟದ ಸಹಿತ ನಾಶ ಮಾಡಬೇಕು. ಆಮೇಲೆ ಬಾಧೆ ಕಡಿಮೆ ಅಂತ ಅಂದ್ಕೊಳ್ಳಿ, ಆಗ ಶೇಕಡಾ 5 ಬೇವಿನ ಬೀಜದ ಕಷಾಯ ಅಥವಾ ಪ್ರತಿ ಲೀಟರ್ ನೀರಿಗೆ 2-3 ಮಿಲಿ ಬೇವಿನ ಆಧಾರಿತ ಕೀಟನಾಶಕವನ್ನು ಬೆರೆಸಿ ಸಿಂಪಡಿಸಬೇಕು. ಬಾಧೆ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ, ಆಗ ಶೇಕಡಾ 1.7 ಮಿಲಿ ಡೈಮಿಥೋಯೇಟ್ 30 ಇಸಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು ಅಥವಾ ಫಿನಾಲ್ಫಾಸ್ 2 ಮಿಲಿ 25 ಇಸಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನೊಂದು ಪ್ರತಿ ಸಲ ಶೇಕಡಾ 5 ಬೇವಿನ ಬೀಜದ ಕಷಾಯ ಅಂತ ಹೇಳ್ತೀನಿ. ಸೊ ಶೇಕಡಾ 5 ಬೇವಿನ ಬೀಜದ ಕಷಾಯ ಹೆಂಗ್ ತಯಾರು ಮಾಡೋದು ಅನ್ನೋದು ರೈತರಿಗೆ ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಏನ್ ಮಾಡ್ಬೇಕು ಅಂದ್ರೆ, 50 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೇವಿನ ಬೀಜ ತಗೋಬೇಕು. 50 ಗ್ರಾಮ್ ಬೇವಿನ ಬೀಜದಂತೆ ಪ್ರತಿ ಲೀಟರ್ ನೀರಿಗೆ ತಗೊಂಡು ಆ ಬೀಜವನ್ನು ಸ್ವಲ್ಪ ಚೆನ್ನಾಗಿ ಜಜ್ಜಬೇಕು. ಹೊರಗಿನ ಒಂದು ಬೂದೆ ಆಕಾರದ ಒಂದು ತಿಪ್ಪೆ ಬಿಟ್ಕೊಳ್ಳುತ್ತೆ, ಒಳಗಡೆ ಕಂದು ಬಣ್ಣದ ಬೀಜ ಇರುತ್ತೆ. ಆ ಬೀಜನ ಚೆನ್ನಾಗಿ ಜಜ್ಜಿಬಿಟ್ಟು ಪೌಡರ್ ತರ ಮಾಡ್ಬೇಕು. ಅದನ್ನ ಒಂದ್ ತೆಳ್ಳಿಗಿನ ಕಾಟನ್ ಬಟ್ಟೆಯಲ್ಲಿ ಗಂಟು ಕಟ್ಟಿ ನೀರಲ್ಲಿ ಒಂದ್ 12-18 ತಾಸು ನೆನೆ ಹಾಕ್ಬೇಕು. ಆಮೇಲೆ 18 ತಾಸು ಆದ್ಮೇಲೆ ಆ ಗಂಟನ್ನ ಚೆನ್ನಾಗಿ ಕೈಯಲ್ಲಿ ಹಿಂಡ್ಬೇಕು. ಹಿಂಡ್ಬಿಟ್ಟು ಅದಕ್ಕೆ ಬೇವಿನ ಬೀಜದ ಕಷಾಯ ಅಂತ ಹೇಳ್ತೀವಿ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಅಂಟಿನ ದ್ರಾವಣನ 2 ml ಅಥವಾ 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪಡಣೆ ಮಾಡ್ಬೇಕು. ಇದು ಶೇಕಡಾ 5 ಬೇವಿನ ಬೀಜದ ಕಷಾಯ ತಯಾರಿಸುವ ವಿಧಾನ. ಈಗ ಇದಲ್ದೇನೆ ಹಿಟ್ಟು ತಿಗಣೆ ಅಂತ ಒಂದು ಬಾಧೆ ಇದೆ. ಹಿಟ್ಟು ತಿಗಣೆ ಏನ್ ಮಾಡ್ತವೆ ಅಂದ್ರೆ, ಅಪ್ಸರೆ ಮತ್ತು ಪ್ರೌಢ ತಿಗಣೆಗಳು ಗಿಡಗಳ ಎಳೆಯ ಭಾಗಗಳಿಂದ ರಸವನ್ನ ಹೀರ್ತವೆ. ಈ ಹಿಟ್ಟು ತಿಗಣೆ ಗೊತ್ತಿರ್ಬೇಕು, ಬೆಳ್ಳಗಿರ್ತಕ್ಕಂಥ ಕಾಟನ್ ತರ ಕಾಣಿಸ್ತದೆ, ಕೈ ಮುಟ್ಟಿದ್ರೆ ನಮ್ಮ ಕೈಗೆಲ್ಲ ಅಂಟುಕೊಳ್ತವೆ. ಇದು ಒಂದು ರಸ ಇರೋ ಕೀಟ. ಅಪ್ಸರೆ ಮತ್ತು ಪ್ರೌಢ ತಿಗಣೆಗಳು ಎಲ್ಲೆಲ್ಲಿ ಎಳೆ ಭಾಗ ಇರ್ತವೋ ಅಲ್ಲಿಂದ ರಸವನ್ನ ಹೀರ್ತವೆ. ಇದರಿಂದ ಗಿಡಗಳು ಕ್ರಮೇಣವಾಗಿ ಹಳದಿಯಾಗಿ ಎಲೆಗಳೆಲ್ಲ ಉದುರ್ತವೆ ಮತ್ತು ಎಲೆಗಳೆಲ್ಲ ಮುದುಡ್ಕೊಂಡಿರ್ತವೆ. ಸೊ ಇದನ್ನ ಹಾನಿಯ ಲಕ್ಷಣಗಳು ಏನಂದ್ರೆ, ಸಾಮಾನ್ಯವಾಗಿ ಎಲೆ ಎಲ್ಲ ಒಂಥರ ಹಳದಿಯಾಗಿರುತ್ತೆ ಅಂತ. ಈ ಒಂದು ಹಿಟ್ಟು ತಿಗಣೆ ಬಾಧೆ ಎಲ್ಲಿ ಕಂಡು ಬರುತ್ತೋ ಅದಕ್ಕೂ ಸಹ ನಾನೀಗೇನು ತ್ರಿಪ್ಸಿ ಹೇಳಿದೆ ಅಥವಾ ಶಲ್ಕ ಕೆಟ್ಟ ಕಳೆದೆ ಅದೇ ಒಂದು ಹತೋಟಿ ಕ್ರಮ ನಾವು ಅನುಸರಿಸ್ಬೋದು. ಈ ಹಿಟ್ಟು ತಿಗಣೆ ಜೊತೆಗೆ ಬೇರು ಹಿಟ್ಟು ತಿಗಣೆ ಅಂತ ಒಂದಿದೆ. ಈ ಬೇರು ಹಿಟ್ಟು ತಿಗಣೆ ಏನ್ ಮಾಡ್ತವೆ ಅಂದ್ರೆ, ಅಪ್ಸರೆ ಮತ್ತು ಪ್ರೌಢ ತಿಗಣೆಗಳು ಬೇರಿನಿಂದ ಹಾಗೂ ಕಾಂಡಗಳ ಬುಡದಲ್ಲಿ ರಸವನ್ನ ಇರ್ತವೆ. ಸಾಮಾನ್ಯವಾಗಿ ಇದು ಬೇರಲ್ಲಿ ಹೋಗಿ ರಸವನ್ನ ಇರ್ತವೆ. ಸಾಮಾನ್ಯವಾಗಿ ಹಿಟ್ಟು ತಿಗಣೆ ಅಂದ್ರೆ ಎಲೆಗಳಲ್ಲಿ ಕಾಂಡಗಳನ್ನು ನೋಡ್ತೀವಿ. ಇದು ಇನ್ನೊಂದು ಬೇರು ಹಿಟ್ಟು ತಿಗಣೆ ಅಂತಲೇ ಇದೆ. ಸೊ ಅಪ್ಸರೆ ಮತ್ತು ಪ್ರೌಢ ತಿಗಣೆಗಳು ಬೇರಿನಿಂದ ಹಾಗೂ ಕಾಂಡಗಳ ಬುಡ ಭಾಗದಲ್ಲಿ ರಸವನ್ನ ಹೀರ್ತವೆ. ಇದರಿಂದ ಗಿಡಗಳು ಹಳದಿಯಾಗಿ ಎಲೆಗಳು ಉದುರ್ತವೆ ಮತ್ತು ಎಲೆಗಳು ಮುದುಡ್ತವೆ. ಇನ್ನೊಂದು ತಿಗಣೆ ಇದೆ, ಬೂಸ್ಟ್ ತಿಗಣೆ ಅಂತ. ಅದ್ರ ಅದು ಸಹ ಅಪ್ಸರೆ ಹುಳು ಮತ್ತು ಪ್ರೌಢ ಕೀಟಗಳು ಸಸ್ಯದ ರಸ ಹೀರಿ ಬಳ್ಳಿಗೆ ಹಾನಿ ಮಾಡ್ತವೆ. ಇದು ಕೇರಳ ಮತ್ತು ಕರ್ನಾಟಕದ ಕೆಲವು ಭಾಗದಲ್ಲಿ ತೀವ್ರ ಸ್ವಲ್ಪದ ಹಾನಿಯನ್ನ ಉಂಟು ಮಾಡೋ ಒಂದು ಬೂಸ್ಟ್ ತಿಗಣೆ. ಈ ಮೂರು ತಿಗಣೆ, ಹಿಟ್ಟು ತಿಗಣೆ ಇರ್ಬೋದು, ಬೇರು ಹಿಟ್ಟು ತಿಗಣೆ ಇರ್ಬೋದು, ಬೂಸ್ಟ್ ತಿಗಣೆ ಇರ್ಬೋದು, ಬೇರೆ ಬೇರೆ ಜಾತಿಯವು ಇವು. ಇದರ ನಿರ್ವಹಣೆ ಹೆಂಗ್ ಮಾಡೋದು ಅಂದ್ರೆ, ಶೇಕಡಾ 5 ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಆಧಾರಿತ ಕೀಟನಾಶಕಗಳನ್ನ 2-3 ಮಿಲಿ ಪ್ರತಿ ಲೀಟರ್ ನೀರಿಗೆ ಸಿಂಪಡಿಸಬೇಕು. ಯಾವಾಗ ಅಂದ್ರೆ, ಪ್ರಾರಂಭದ ಹಂತದಲ್ಲಿ ಮಾತ್ರ ನಮ್ಗೆ ಈ ಹಿಟ್ಟು ತಿಗಣೆ ಭಾವಳಿ ಕಾಣಿಸ್ತು ಅಂದ್ರೆ ಹಂಗ್ ಮಾಡ್ಬೇಕು. 2 ಗ್ರಾಮ್ ಲೆಕ್ಯಾಸಿನಿಮ್ ಲೆಕ್ಯಾನಿ ಶಿಲೀಂಧ್ರವನ್ನ ಪ್ರತಿ ಲೀಟರ್ ನೀರಿಗೆ ಬೇರ್ಪಡಿಸಬಹುದು. ಮತ್ತು ಬಾಳ ಜಾಸ್ತಿ ಆಯ್ತು ಅಂದ್ರೆ 1.7 ಮಿಲಿಕ್ ಮೂವತ್ತು ಅಥವಾ 2 ಮಿಲಿಕ್ ವಿನಾಲ್ಫಾಸ್ 25 ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಈ ದ್ರಾವಣವನ್ನು ಬಳ್ಳಿಗಳಲ್ಲಿ ಹೊಸ ಚಿಗುರು ಬರುವ ಸಂದರ್ಭದಲ್ಲಿ ತೋಟ ಮತ್ತು ಸಸಿ ಮಡಗಳಲ್ಲಿ ಸಿಂಪಡಿಸೋದು. ಈ ಒಂದು ಎಲೆಗಂಟು ತಿರ್ಬೋದು, ಕಟ್ಟಿ ಶಿಲ್ಕ ಕೀಟ ಇರ್ಬೋದು, ಹಿಟ್ಟು ತಿಗಣೆ ಇರ್ಬೋದು, ಈ ಮೂರು ಒಂದು ಕೀಟಗಳು ರಸ ಇರೋ ಕೀಟಗಳಾಗಿದ್ದು ಇವಕ್ಕೆ ಈ ನಿರ್ವಹಣಾ ಕ್ರಮ ಒಂದೇ ಆಗಿರ್ತದೆ. ಬಟ್ ರೈತರು ಸಕಾಲದಲ್ಲಿ ಸರಿಯಾಗಿ ನಿರ್ವಹಣೆಯನ್ನು ಇನ್ನೊಂದು ಪ್ರಮುಖವಾದ ಕೀಟ ನಮ್ಮ ಕರಿಮೆಣಸನ್ನ ಬಾಕೋದು ಯಾವ್ದು ಅಂದ್ರೆ ಕಾಳು ಮೆಣಸಿನ ಪೊಳ್ಳು ದುಂಬಿ ಅಂತ ಹೇಳ್ತೀವಿ. ಇದು ಕಾಳು ಮೆಣಸಿನ ಸ್ವಲ್ಪ ವಿನಾಶಕಾರಕ ಕೀಟ, ತುಂಬಾ ಹಾನಿಕಾರಕ ಕೀಟ. ಇದು ಮೈದಾನ ಪ್ರದೇಶ ಮತ್ತು ಸಮುದ್ರ ಮಟ್ಟದಿಂದ ಸಾಮಾನ್ಯವಾಗಿ 300 ಮೀಟರ್ಗಿಂತ ಕಡಿಮೆ ಎತ್ತರದ ಪ್ರದೇಶಗಳಲ್ಲಿ ಇದರ ಬಾಧೆ ಜಾಸ್ತಿ ಇರ್ತವೆ. ಪ್ರೌಢ ಕೀಟ ಸಾಮಾನ್ಯವಾಗಿ ಕಪ್ಪು ಹಣದ ಸುಮಾರು 2.5 ಮಿಲಿಮೀಟರ್ ಉದ್ದದ ಸಣ್ಣ ದುಂಬಿ ಆಗಿರ್ತದೆ, ಸಣ್ಣದೇ ಇರ್ತವೆ. ತಲೆ ಮತ್ತು ಬೆನ್ನಿನ ಭಾಗವು ಹಳದಿ ಮಿಶ್ರಿತ ಕಂದು ಬಣ್ಣ ಹೊಂದಿರ್ತವೆ. ಮುಂದಿನ ರೆಕ್ಕೆಗಳು ಸಾಮಾನ್ಯವಾಗಿ ಕಪ್ಪು ಬಣ್ಣದಿರ್ತವೆ. ಪೂರ್ಣ ಪ್ರಮಾಣದಲ್ಲಿ ಬೆಳವಣಿಗೆ ಹೊಂದಿದ ಮರಿ ಹುಳುಗಳು ಸಾಮಾನ್ಯವಾಗಿ ಕೆನೆ ಬಿಳಿ ಬಣ್ಣ ಹೊಂದಿರ್ತವೆ, ಸುಮಾರು 5 ಮಿಲಿಮೀಟರ್ ಉದ್ದವಿರ್ತವೆ. ಪ್ರೌಢ ದಿಂಬಿಯು ಸಾಮಾನ್ಯವಾಗಿ ಚಿಗುರು ಎಲೆಗಳನ್ನ ಹಾಗೂ ಹೂಗೊಂಚುಗಳನ್ನ ತಿಂದು ಹಾನಿ ಮಾಡ್ತವೆ. ಹೆಣ್ಣು ದುಂಬಿಯು ಹೂಗೊಂಚಲು ಮತ್ತು ಹಣ್ಣುಗಳಲ್ಲಿ ಮೊಟ್ಟೆ ಇಡ್ತವೆ. ಈ ಒಂದು ಕಾಳು ಮೆಣಸಿನ ಪಳ್ಳು ದುಂಬಿಯ ಹಾನಿ ಲಕ್ಷಣಗಳು ಏನಂದ್ರೆ ಮರಿ ಹುಳುಗಳು ಮತ್ತು ಪ್ರೌಢ ದುಂಬಿಗಳು ಎಲೆ ಕವಲುಗಳ ರೆಂಬೆಗಳು ಹುಡಿಗಳು ಮತ್ತು ಕಾಳಿನ ಗೊಂಚಲುಗಳನ್ನ ತಿಂದು ಸಾಮಾನ್ಯವಾಗಿ ನಾಶ ಮಾಡ್ತವೆ. ಕಾಳಿನ ಗೊಂಚಿನಲ್ಲಿ ಕಪ್ಪು ಚುಕ್ಕೆಗಳು ಮತ್ತು ಒಣ ಕಾಳಿನ ಮೇಲೆ ಸಣ್ಣ ರಂಧ್ರಗಳನ್ನ ಈ ಒಂದು ಬಾಧೆ ಇದ್ದ ಒಂದು ಬೆಳೆಗಳಲ್ಲಿ ಕಂಡು ಬರ್ತವೆ. ಈ ಕಾಳುಗಳು ಒಂಥರ ಪೊಳ್ಳಾಗ್ತವೆ. ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಕಾಳು ಮೆಣಸಿನ ಪೊಳ್ಳು ದುಂಬಿ ಅಂತ ಹೇಳ್ತೀವಿ. ಯಾಕಂದ್ರೆ ಈ ಒಂದು ದುಂಬಿ ಎಲ್ಲೆಲ್ಲಿ ಬಾಧೆ ಮಾಡ್ತಾವೋ ಅಲ್ಲಿ ಕಾಳೆಲ್ಲ ಸಣ್ಣ ರಂಧ್ರ ಇದ್ದು ಪೊಳ್ಳಾಗ್ತವೆ. ಮರಿ ಹುಳುಗಳು ಹೂಗಂಟಲನ್ನು ಕೊಡದು ಒಳಭಾಗದ ಅಂಗಾಶವನ್ನು ತಿನ್ನೋದ್ರಿಂದ ಅವು ಕಪ್ಪು ಬಣ್ಣಕ್ಕೆ ತಿರುಗಿ ಕ್ರಮೇಣವಾಗಿ ಕೊಳೆಯಲಿಕ್ಕೆ ಪ್ರಾರಂಭವಾಗ್ತವೆ. ಕೀಟದ ಬಾಧೆಗಳಾದ ಹಣ್ಣುಗಳು ಸಹ ಕಪ್ಪು ಬಣ್ಣಕ್ಕೆ ತಿರುಗ್ತವೆ. ಅದನ್ನ ಸ್ವಲ್ಪ ಪ್ರೆಸ್ ಮಾಡಿದಾಗ ಒತ್ತಿದಾಗ ಪುಡಿ ಪುಡಿ ಆಗುತ್ತಿರ್ತವೆ. ಮತ್ತು ಕೀಟದ ಬಾಧೆಗಳಾದ ಹಣ್ಣುಗಳು ಸಹ ಟೊಳ್ಳಾಗಿರ್ತವೆ. ಆಮೇಲೆ ತೋಟಗಳಲ್ಲಿ ಹೆಚ್ಚು ನೆರಳಿರುವ ಪ್ರದೇಶಗಳಲ್ಲಿ ಈ ಕೀಟದ ಬಾಧೆ ಸಾಮಾನ್ಯವಾಗಿ ಹೆಚ್ಚಾಗಿ ಕಂಡು ಬರ್ತವೆ. ಆಮೇಲೆ ತೋಟದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕೀಟಗಳ ಸಂಖ್ಯೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಕಂಡು ಬರ್ತವೆ. ಹೊಸ ಎಲೆಗಳಲ್ಲಿ ದೊಡ್ಡ ರಂಧ್ರಗಳು ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ ಕಂಡು ಬರ್ತವೆ. ಇದು ಹಾನಿಯ ಲಕ್ಷಣಗಳು. ಈ ಸಾಮಾನ್ಯವಾಗಿ ರಂಧ್ರ ಎಲ್ಲೆಲ್ಲಿ ಹಾನಿ ಇರ್ತಾವೋ ಅಲ್ಲಿ ರಂಧ್ರಗಳು ಇರ್ತವೆ ಮತ್ತು ಭಾಗ ಪೊಳ್ಳ ಇರೋದ್ರಿಂದ ಇದನ್ನ ಕಾಳು ಮೆಣಸಿನ ಪೊಳ್ಳು ದುಂಬಿ ಅಂತ ಹೇಳ್ತೀವಿ. ಇದನ್ನ ನಿರ್ವಹಣೆ ಹೇಗ್ ಮಾಡೋದಂದ್ರೆ ಕಾಳು ಮೆಣಸನ್ನ ಸಮುದ್ರ ಮಟ್ಟದಿಂದ ಸಾಮಾನ್ಯವಾಗಿ 3,000-4,000 ಅಡಿ ಎತ್ತರ ಬೆಳೆಯೋದು ತುಂಬಾ ಒಳ್ಳೇದು. ಯಾಕಂದ್ರೆ ಕೊನೆಯ ಒಂದು ಹಂತದಲ್ಲಿ ಇದ್ರ ಬಾಧೆ ಜಾಸ್ತಿ ಇರ್ತವೆ. ಈ ನಿರೋಧಕ ತಳಿಗಳಾದ ಕರಿಮುಂಡ, ಪಣಿಯೂರು 5 ಸಾಮಾನ್ಯವಾಗಿ ಬಳಸಬೇಕು. ಆಮೇಲೆ ಭೂಮಿಯನ್ನ ಉಳುಮೆ ಮಾಡಿ ಮರಿ ಮತ್ತು ಕೋಶಗಳನ್ನ ಸಾಯಿಸಬೇಕು. ಯಾಕಂದ್ರೆ ಮರಿ ಮತ್ತು ಕೋಶಗಳು ಭೂಮಿಯಲ್ಲಿ ಇರ್ತವೆ, ಸೊ ಅಲ್ಲಿ ಅಡಗಿಕೊಂಡಿರ್ತವೆ. ಸಮಾನ ಚೆನ್ನಾಗಿ ಉಳುಮೆ ಮಾಡೋದ್ರಿಂದ ನಾವು ಅದನ್ನು ಸಾಯಿಸಬಹುದು. ಮತ್ತು ಮಳೆಗಾಲದ ಮುಂಚೆ ನೆರಳು ಗಿಡಗಳ ಹೆಚ್ಚುವರಿ ಅನಗತ್ಯ ರೆಂಬೆಗಳನ್ನ ಕತ್ತರಿಸಬೇಕು. ಎಲೆಯಲ್ಲಿ ನೆರಳು ಗಿಡ ಇರ್ತಾವೋ ಅಲ್ಲಿ ಅನಗತ್ಯ ರೆಂಬೆಗಳಿದ್ದವಲ್ಲ ಕಟ್ ಮಾಡಿ ನೆರಳನ್ನ ನಿಯಂತ್ರಣ ಮಾಡಬೇಕು. ಆಮೇಲೆ ತೋಟದಲ್ಲಿ ನೆರಳನ್ನು ನಿಯಂತ್ರಿಸುವ ಕೀಟಗಳ ಸಂಖ್ಯೆ ಸಾಕಷ್ಟು ಕಡಿಮೆ ಆಗ್ತವೆ. ಬಾಧೆ ಕಡಿಮೆ ಇರ್ತದೆ ಇಟ್ಕೊಳ್ಳಿ. ಆಗ ಶೇಕಡಾ 5ರ ಬೇವಿನ ಬೀಜದ ಕಷಾಯ ಅಥವಾ ಪ್ರತಿ ಲೀಟರ್ ನೀರಿಗೆ ಬೇವಿನ ಆಧಾರಿತ ಕೀಟನಾಶಕವನ್ನ 2-3 ಮಿಲಿ ಕೀಟನಾಶಕವನ್ನು ಬೆರೆಸಿ ಸಿಂಪಡಿಸಬೇಕು. ಈಗ ಅದಾಡ್ರೆ ಪಿಪಿಎಂ ಇರ್ಬೋದು ಅಥವಾ ಬೇವಿನ ಆಧಾರಿತ ಕೀಟನಾಶಕ ಹಲವಾರು ಇದೆ. ನಿಮ್ದು ಟೆರಿನ್ ಇದೆ, ನಿಮ್ಮ ಯಾವ್ದು ಇದೆ, ಹಲವಾರು ಬೇವಿನ ಆಧಾರಿತ ಕೀಟನಾಶಕಗಳಿದೆ. ಅದನ್ನ 2-3 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಜೂನ್, ಜುಲೈ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿ ಲೀಟರ್ ನೀರಿಗೆ 2 ಮಿಲಿ ಫಿನಾಲ್ಫಾಸ್ 25 ಸಿ ಬೆರೆಸಿ ತಯಾರಿಸಿದ ದ್ರಾವಣವನ್ನ ಮತ್ತು ಬೇವಿನ ಕೀಟನಾಶಕವನ್ನ ಆಗಸ್ಟ್, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ನಲ್ಲಿ ಸಿಂಪಡಿಸಬೇಕು. ಏನಂದ್ರೆ ಬಾಧೆ ಕಡಿಮೆ ಇತ್ತು ಅಂತ ಆದ್ರೆ ಬೇವಿನ ಆಧಾರಿತ ಕೀಟನಾಶಕವನ್ನ ಅಥವಾ ಬೇವಿನ ಬೀಜದ ಕಷಾಯವನ್ನ ಸಿಂಪಡಿಸಬೇಕು. ಬಾಧೆ ಜಾಸ್ತಿ ಆಯ್ತು ಅಂದ್ರೆ 2 ಮಿಲಿ ಫಿನಾಲ್ಫಾಸ್ 25 ಇಸಿಯನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಅಥವಾ 1.7 ಮಿಲಿ ಡೈನಿಥ್ರೇಟ್ 30 ಇಸಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಎಲ್ಲೆಲ್ಲಿ ಬಳ್ಳಿಗಳಲ್ಲಿ ಹೊಸ ಚಿಗುರು ಬರ್ತಾವೋ ಅಂತ ಒಂದು ಬಳ್ಳಿಗಳಲ್ಲಿ ತೋಟ ಮತ್ತು ಸಸಿಗಳಲ್ಲಿ ಸಿಂಪಡಿಸಬಹುದು. ಮತ್ತು ಮಣ್ಣನ್ನು ಸಡಿಲಿಸಿ ಎಕರೆಗೆ 10 ಕೆಜಿ ಫಿನಾಲ್ಫಾಸ್ ಅನ್ನ 1.5 ಡಿಸಿ ಅನ್ನ ಹಾಕ್ಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ಈ ಎಲೆ ಭೂಮಿಯಲ್ಲಿ ಎಲ್ಲಿ ಕೋಶಗಳು ಅಡ್ಕೊಂಡಿರ್ತಾವೋ ಅದನ್ನ ಸಾಯಿಸ್ಲಿಕ್ಕೆ ಸಹಾಯ ಆಗುತ್ತೆ. ಇನ್ನು ಇದಲ್ದೇನೆ ತುದಿ ಕಾಂಡ ಕೊರಕ ಅಂತ ಒಂದು ಕೀಟ ಇದೆ. ಇದು ಸಾಮಾನ್ಯವಾಗಿ ಬೆಳವಣಿಗೆ ಹಂತದಲ್ಲಿ ಕಾಳುಮೆಣಸು ಬಳ್ಳಿಗಳಲ್ಲಿ ತೀವ್ರವಾಗಿ ಕಂಡುಬರ್ತವೆ. ಪ್ರೌಢ ಕೀಟ ಸಾಮಾನ್ಯವಾಗಿ ಸಣ್ಣ ಪತಂಗ 10-15 ಮಿಲಿಮೀಟರ್ ಉದ್ದ ಇರ್ತವೆ ಮತ್ತು ಕುಂಕುಮ ಬಣ್ಣದಿರ್ತವೆ. ಮುಂದಿನ ರೆಕ್ಕೆಗಳು ಸಾಮಾನ್ಯವಾಗಿ ಹಳದಿ ಬಣ್ಣದಿರ್ತವೆ, ಹಿಂದಿನ ರೆಕ್ಕೆಗಳು ಬೂದು ಬಣ್ಣದಿರ್ತವೆ. ಪೂರ್ಣ ಪ್ರಮಾಣದಲ್ಲಿ ಬೆಳವಣಿಗೆ ಹೊಂದಿರುವ ಮರಿ ಹುಳುಗಳು ಬೂದು ಮಿಶ್ರಿತ ಹಸಿರು ಬಣ್ಣ ಹೊಂದಿರ್ತವೆ. ಸಾಮಾನ್ಯವಾಗಿ 1 ಕಾಲಿಂದ 1.5 ಸೆಂಟಿಮೀಟರ್ ಉದ್ದ ಇರ್ತವೆ. ಈ ಒಂದು ತುದಿಕಾಂಡ ಕೊರಕ ಸಾಮಾನ್ಯವಾಗಿ ಲೆಪಿಡಾಪ್ಟರ ಗುಂಪಿಗೆ ಸೇರಿದೆ. ಇದು ಹಾನಿಯ ಲಕ್ಷಣ ಏನಿದೆ ಅಂದ್ರೆ ಮರಿ ಹುಳುಗಳು ತುದಿಯ ಭಾಗದ ಕಾಂಡವನ್ನ ಕೊರೆದು ಒಳಭಾಗದ ಅಂಗಾಂಶಗಳನ್ನ ತಿನ್ನೋದ್ರಿಂದ ಈ ಕಾಂಡಗಳು ಕಪ್ಪಾಗಿ ಕೊಳೆಯಲು ಪ್ರಾರಂಭವಾಗ್ತದೆ. ಹಾಗಾಗಿ ಇದನ್ನ ತುದಿ ಕಾಂಡ ಕೊರಕ ಅಂತ ಹೇಳ್ತೀನಿ. ಯಾಕಂದ್ರೆ ಪ್ರಾರಂಭದ ಅಂತಂದ್ರೆ ಮರಿ ಹುಟ್ಟು ಕಾಂಡದ ತುದಿಯ ಭಾಗವನ್ನ ಕೊರೆದು ಒಳಭಾಗದ ಅಂಗಾಂಶವನ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದರಿಂದ ಕ್ರಮೇಣವಾಗಿ ಕಾಂಡ ಕಪ್ಪಾಗಿ ಕೊಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಪದೇ ಪದೇ ಕಾಂಡವು ಶೀತದ ಬಾಧೆಗೆ ತುತ್ತಾದಾಗ ಬಳ್ಳಿಯ ಬೆಳವಣಿಗೆ ಮೇಲೆ ಸಾಮಾನ್ಯವಾಗಿ ಪರಿಣಾಮ ಬೀರುತ್ತವೆ. ಬಳ್ಳಿಗಳ ಬೆಳವಣಿಗೆ ಕುಂದಿರುತ್ತವೆ. ಈ ಶೀತದ ಬಾಧೆಯು ಹಲವು ಮಧುಕಾಂಡಗಳ ಬೆಳವಣಿಗೆಯಾಗುವ ಅವಧಿಯಲ್ಲಿ ಅಂದ್ರೆ ಜುಲೈನಿಂದ ಅಕ್ಟೋಬರ್ ತಿಂಗಳವರೆಗೂ ಅಧಿಕವಾಗಿರುತ್ತವೆ. ಇದರಿಂದ ಕಾಂಡದ ಬೆಳವಣಿಗೆ ಕುಂಠಿತವಾಗುತ್ತವೆ, ಕ್ರಮೇಣವಾಗಿ ನಮ್ಮ ಇಳುವರಿಯಲ್ಲಿ ಕಡಿತ ಉಂಟಾಗ್ತವೆ. ಇದರ ನಿರ್ವಹಣೆ ಹೇಗ್ ಮಾಡೋದು ಅಂದ್ರೆ, ಬಾಧಿತ ಕಾಂಡದ ತುದಿಯ ಭಾಗವನ್ನ ನೋಡ್ಬಿಟ್ಟು ಎಲ್ಲೆಲ್ಲಿ ಮರಿ ಹುಳುಗಳು ಇರ್ತಾವೋ ಅದನ್ನು ಸಹಿತ ಕಿತ್ತು ನಾಶಪಡಿಸಬೇಕು. ಮತ್ತೆ ಅಂತ ಕಾಂಡದ ತುದಿ ಭಾಗಗಳಿಗೆ ನೀರಿಗೆ 2 ಮಿಲಿ ಕ್ಲೋರೋಫೈರಿಫಾಸ್ 20 cc ಅಥವಾ 2 ಮಿಲಿ ಕ್ವಿನಾಲ್ಫಾಸ್ 20 cc ಎನ್ನ ಬೆರೆಸಿ ಸಿಂಪಡಿಸಬೇಕು. ಪ್ರತಿ ಲೀಟರ್ ನೀರಿಗೆ ಕೀಟನಾಶಕವನ್ನು 2 ಮಿಲಿ ಬೆರಕೆ ಮಾಡಿಬಿಟ್ಟು ಅಂತ ದ್ರಾವಣನ ಸಿಂಪಡಿಸಬೇಕು. ಜುಲೈನಿಂದ ಅಕ್ಟೋಬರ್ ತಿಂಗಳಿಗೊಮ್ಮೆ ಈ ದ್ರಾವಣ ಸಿಂಪಡಣೆಯನ್ನ ಸಾಮಾನ್ಯವಾಗಿ ಮುಂದುವರಿಸುವುದರಿಂದ ಹೊಸ ಚಿಗುರುಗಳನ್ನ ಕೀಟದ ಬಾಧೆಯಿಂದ ರಕ್ಷಿಸಬಹುದು. ಸಾಮಾನ್ಯವಾಗಿ ಜುಲೈನಿಂದ ಅಕ್ಟೋಬರ್ ತಿಂಗಳು ಪ್ರತಿ ತಿಂಗಳು ಒಂದೊಂದು ಸಿಂಪಡಣೆ ಕೊಡ್ಬೇಕು. ಯಾಕಂದ್ರೆ ಸಾಮಾನ್ಯವಾಗಿ ಈ ಒಂದು ಕರಿಮೆಣಸಲ್ಲಿ ಈ ತಿದ್ದುಕೊಂಡ ಕೊರಕದ ಬಾಧೆ ಇದ್ದೇ ಇರುತ್ತೆ. ಹಾಗಾಗಿ ಜುಲೈನಿಂದ ಅಕ್ಟೋಬರ್ ತಿಂಗಳ ಪ್ರತಿ ತಿಂಗಳನ್ನು ಒಂದೊಂದು ಸಿಂಪಡಣೆ ಕೊಡ್ಬೇಕು. ಇದಲ್ದೇನೆ ಈ ಒಂದು ಕರಿಮೆಣಸನ್ನ ಬೆರಿ ಗಂಟು ನೊಣ, ಬೆರಿ ಗಂಟು ನೊಣ ಅಂತ ಹೇಳ್ತೀವಿ. ಈ ಒಂದು ಕೀಟನು ಸಾಮಾನ್ಯವಾಗಿ ಹಾನಿ ಮಾಡ್ತವೆ. ಮರಿ ಹುಳುಗಳು ಎಳೆಯ ಕಾಯಿಗಳ ತುತ್ತುಗಳನ್ನು ಸಾಮಾನ್ಯ ಕೊರಿತವೆ. ಇದರಿಂದ ಎಳೆಯ ತುತ್ತುಗಳಲ್ಲಿ ಮತ್ತು ಕಾಂಡಗಳಲ್ಲಿ ಗಂಟುಗಳು ಕಂಡು ಬರ್ತವೆ. ಅದರಿಂದ ಬೆರಿ ಗಂಟು ನೊಣ ಅಂತ ಹೇಳ್ತೀವಿ. ಸಿಡೋಮಿಯಾ ಮಲಬಾರೆನ್ಸಿಸ್ ಅಂತ ಹೇಳ್ತೀವಿ. ಇದು ಒಂದು ನೊಣದ ಜಾತಿಗೆ ಸೇರಿದ ಒಂದು ಕೀಟ. ಈ ಬಾಧಿತ ಗಾತ್ರದಲ್ಲಿ ದೊಡ್ಡದಾಗಿ ಕಾಣಿಸ್ತದೆ ಸಾಮಾನ್ಯವಾಗಿ, ಹಾಗೂ ಕ್ರಮೇಣ. ಸೊ ಇದು ಬೆರಿ ಗಂಟು ನೊಣದ ಒಂದು ಹಾನಿ ಲಕ್ಷಣ. ಸಾಮಾನ್ಯವಾಗಿ ಏನ್ ಮಾಡ್ತವೆ ಅಂದ್ರೆ, ಮರಿ ಹುಳುಗಳು ಎಳೆಯ ಕಾಯಿಗಳ ತುತ್ತುಗಳನ್ನು ಕೊರಿತವೆ. ಇದರಿಂದ ಎಳೆಯ ತುತ್ತುಗಳಲ್ಲಿ ಮತ್ತು ಕಾಂಡದಲ್ಲಿ ಗಂಟುಗಳು ಕಂಡು ಬರ್ತವೆ. ಗಂಟುಗಳು ಕಂಡೋದ್ರಿಂದ ಬಾಧಿತ ಹಣ್ಣುಗಳು ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತವೆ, ಕ್ರಮೇಣ ಮುದುಕೊಂಡಿರ್ತವೆ. ಇದರ ನಿರ್ವಹಣೆ ಹೇಗ್ ಮಾಡೋದು ಅಂದ್ರೆ, ಎಲ್ಲಲ್ಲಿ ಬಾಧಿತ ಕಾಂಡ ಮತ್ತು ಹಣ್ಣುಗಳು ಇರ್ತವ ಅದನ್ನ ಹುಳು ಸಹಿತ ನಾವು ನಾಶಪಡಿಸಬೇಕು. ಮತ್ತು ಬಾಧೆ ಜಾಸ್ತಿ ಕ್ಲೋರೋಫೈರಿಫಾಸ್ 20 cc ಅಥವಾ ಕ್ವಿನಾಲ್ಫಾಸ್ 20 cc 2 ಮಿಲಿನ ಪ್ರತಿ ಲೀಟರ್ ನೀರಿಗೆ ಇರಿಸಿ ಸಿಂಪಡಿಸಬೇಕು. ಇದಲ್ದೇನೆ ಈ ಕೆಂಪು ಜೇಡ ನುಸಿ ಅಂತ ಒಂದಿರುತ್ತೆ, ಟೆಟ್ರಾನಿಕಸ್ ಸಿನವಾರಿನಸ್ ಅಂತ ಹೇಳ್ತೀವಿ, ಕೆಂಪು ನುಸಿ ಮೈಟ್ ಅಂತ ಹೇಳ್ತೀವಿ. ಈ ನುಸಿ ಸಾಮಾನ್ಯವಾಗಿರುತ್ತೆ, ಸೂಕ್ಷ್ಮ ಕೀಟ ಇದು. ಅನೇಕ ಬೆಳೆಗಳನ್ನು ನಾವು ಇದನ್ನು ಕಾಣುತ್ತೇವೆ. ಈ ಒಂದು ಕೀಟಗಳನ್ನು ಸಹ ಇದು ಬಾಧೆಯನ್ನು ಉಂಟುಮಾಡ್ತದೆ. ಇದರಲ್ಲಿ ಇದು ಸುಧಹೀರ ಕೀಟ. ಇದ ಒಂದು ಕೆಂಪು ಜೇಡ ನುಸಿ ಎಲ್ಲೆಲ್ಲಿ ಬರ್ತಾವೋ ಅಲ್ಲಿ ಒಂದು ಗಿಡಗಳ ಬೆಳವಣಿಗೆ ಕುಂಠಿತವಾಗಿ ನಾವು ಸಾಕಷ್ಟು ಹಾನಿಯ ನಷ್ಟವನ್ನ ಇಳುವರೆಗೆ ನೋಡ್ಬೋದು. ಇದರ ಹಾನಿಯ ಲಕ್ಷಣಗಳಿಗೆ ಏನು ಅಂದ್ರೆ, ಪ್ರೌಢ ಮತ್ತು ಎಲೆಗಳ ಕೆಳಭಾಗದಲ್ಲಿ ಗುಂಪಿ ಕೂತ್ಕೊಂಡು ಎಲೆಗಳನ್ನ ರಸವನ್ನು ಹೀರ್ತವೆ. ಎಲೆಗಳ ಮೇಲೆ ಹಳದಿ ಮತ್ತೆ ಎಲೆಗಳು ನೇರಳೆ ಕಂಪು ಬಣ್ಣಕ್ಕೆ ಕ್ರಮೇಣವಾಗ್ತಿರುತ್ತವೆ. ಮತ್ತೆ ಇಂಥ ಎಲೆಗಳು ಮತ್ತೆ ಹೊರಟುಕೊಂಡು ಇರ್ತವೆ. ಚಿಗುರು ಎಲೆಗಳಲ್ಲಿ ಸಣ್ಣ ಸಣ್ಣ ಕಾಣಬಹುದು, ಗುಂಪು ಗುಂಪಾಗಿರ್ತವೆ. ಸಾಮಾನ್ಯವಾಗಿ ಎಲೆಗಳ ಅಡಿಯಲ್ಲಿ ರಸವನ್ನ ಹೀರ್ತವೆ. ಇದರ ನಿರ್ವಹಣೆ ಕ್ರಮ ಏನ್ ಮಾಡಬಹುದು ಅಂದ್ರೆ, ಈ ನುಸಿಗಳು ಕಡಿಮೆ ಪ್ರಮಾಣದಲ್ಲಿದ್ರೆ, ನಮ್ಮ ಸಂಖ್ಯೆ ಕಡಿಮೆ ಇತ್ತು ಅಂದ್ರೆ, 5% ಬೇವಿನ ಬೀಜದ ಕಷಾಯ ಅಥವಾ ಬೇವಿನಾಧಾರಿತ ಕೀಟನಾಶಕವನ್ನು 2-3 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದು. ಅಕಸ್ಮಾತ್ ಬಾಧಿ ಜಾಸ್ತಿ ಆಯ್ತು ಅಂತಾದ್ರೆ 2.5 ಮಿಲಿ ಡೈಕೋಫಾಲ್ 18.5 SP ಅಥವಾ 3-4 ಗ್ರಾಮ್ ನೀರಿನಲ್ಲಿ ಕರಗುವ ಗಂಧಕವನ್ನ ಸಿಂಪಡಣೆ ಮಾಡಿ ಈ ಒಂದು ಕೆಂಪು ಜೇಡ ನುಸಿಯನ್ನ ಹತೋಟಿ ಮಾಡಬಹುದು. ಈ ಬಾಳೆಮೆಣಸು ಅಂತ ಹೇಳ್ತೀವಿ, ತುಂಬಾ ಪ್ರಮುಖವಾದ ಬೆಳೆ ಅಂತ ಹೇಳ್ಬಹುದು. ಈ ಯಾರು ಕರಿಮೆಣಸು ಅಥವಾ ಕಾಳುಮೆಣಸನ್ನು ಬೆಳೀತಾರೋ ಅದರ ನಿರ್ವಹಣೆಗೆ ಅಥವಾ ಅದನ್ನ ಎಷ್ಟೇ ಆಸಕ್ತಿ ವಹಿಸಿದ್ರು, ಸಕಾಲದಲ್ಲಿ ಸರಿಯಾಗಿ ಕೀಟಗಳ ನಿರ್ವಹಣೆಯನ್ನ ಮಾಡಿಲ್ಲ ಅಂದ್ರೆ ಇಳುವಲ್ಲಿ ಗಣನೀಯ ಪ್ರಮಾಣವಾದ ಕಡಿತವನ್ನ ನಾವು ಕಾಣ್ತೇವೆ. ಆದ್ರಿಂದ ಕಾಳುಮೆಣಸು ಬೆಳೆಗಾರರು ಅಥವಾ ಕರಿಮೆಣಸು ಬೆಳೆಗಾರರು ಕೀಟಗಳ ನಿರ್ವಹಣೆ ಸಕಾಲದಲ್ಲಿ ಮಾಡಬೇಕು ಮತ್ತು ಬೆಳೆಯ ಒಂದು ಆರ್ಥಿಕ ಒಂದು ಇಳುವರಿಯನ್ನ ಕಾಪಾಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಧನ್ಯವಾದಗಳು. ಆತ್ಮೀಯ ರೈತ ಬಾಂಧವರೇ, ತಮಗೆ ಕರಿಮೆಣಸನ್ನ ಬಾರಿಸುವಂತ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಯಲಕ್ಷ್ಮೀ ನಾರಾಯಣ ಹೆಗಡೆ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9448642416. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9448642416. ತುಂಬ ಸಂತೋಷ ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗಡೆ ಅವರೇ. ತಾವಿಲ್ಲಿವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಏಲಕ್ಕಿ ಬೆಳೆಯನ್ನು ಬಾಧಿಸುವಂಥ ಮುಖ್ಯವಾದ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಸಾವಯವ ಕೃಷಿಯಲ್ಲಿ ಸೂಕ್ಷ್ಮಾಣು ಜೀವಿಗಳ ಪ್ರಾಮುಖ್ಯತೆ ಈ ಕುರಿತು ಮಾಹಿತಿ. ಸೂಕ್ಷ್ಮಾಣು ಜೀವಿಗಳು ಜೀವಂತ ಮಣ್ಣಿನ ಅವಿಭಾಜ್ಯ ಅಂಗಗಳು. ಮಣ್ಣಲ್ಲಿ ಸೂಕ್ಷ್ಮಾಣುಗಳ ಸಂಖ್ಯೆ ಹೆಚ್ಚಾಗಿದ್ದರೆ ಅಂತಹ ಮಣ್ಣು ಆರೋಗ್ಯವಾಗಿರುತ್ತೆ. ಇದರಿಂದ ಬೆಳೆ ಉತ್ಪಾದನೆಗೆ ಬಹಳಷ್ಟು ಅನುಕೂಲವಾಗುತ್ತೆ. ಸಸ್ಯರೋಗ ಮತ್ತು ಕೀಟಗಳ ಹಾವಳಿಯನ್ನು ತಡೆಗಟ್ಟೋದಕ್ಕೆ ರಕ್ಷಣೆಯನ್ನು ಸೂಕ್ಷ್ಮಾಣುಗಳು ಒದಗಿಸ್ತವೆ. ಸಾವಯವ ಕೃಷಿ ಪದ್ಧತಿಗಳು ಮುಖ್ಯವಾಗಿ ಸ್ವಾಭಾವಿಕ ಸಂಪನ್ಮೂಲಗಳ ನಿರ್ವಹಣೆಯನ್ನು ಆಧರಿಸಿದ್ದಾವೆ. ಸ್ವಾಭಾವಿಕ ಸಂಪನ್ಮೂಲಗಳ ಸರಿಯಾದಂಥ ಬಳಕೆಯಿಂದ ಮಣ್ಣಲ್ಲಿ ಸೂಕ್ಷ್ಮಾಣುಗಳ ಸಂಖ್ಯೆ ಮತ್ತು ವೈವಿಧ್ಯತೆಯನ್ನು ಹೆಚ್ಚಿಸಬಹುದಾಗಿದೆ. ಮಣ್ಣಿನ ಪರಿಸರದಲ್ಲಿ ಪರಸ್ಪರ ಅವಲಂಬಿ ಸಹಬಾಳ್ವೆಯ ಕ್ರಿಯೆಗಳು ಸಸ್ಯ ಸೂಕ್ಷ್ಮಾಣುಗಳು ಮತ್ತು ಸೂಕ್ಷ್ಮ ಪ್ರಾಣಿಗಳ ನಡುವೆ ನಡೀತಾ ಇರ್ತವೆ. ಕೆಲವು ಸಂದರ್ಭಗಳಲ್ಲಿ ಇವು ಪರಸ್ಪರ ವ್ಯತಿರಿಕ್ತ ಕ್ರಿಯೆಗಳು ಕೂಡ ಆಗಿರಬಹುದು. ಆದರೆ ಈ ಕ್ರಿಯೆ ಮಣ್ಣಿನ ಮತ್ತು ಸಸ್ಯ ಆರೋಗ್ಯದ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದಂಥ ಕ್ರಿಯೆ. ಈ ಪರಸ್ಪರ ಕ್ರಿಯೆಗಳು ಮುಖ್ಯವಾಗಿ ಸೂಕ್ಷ್ಮಾಣುಗಳು ಮತ್ತು ಸಸ್ಯಗಳ ನಡುವೆ ಬೇರಿನ ವಲಯದಲ್ಲಿ ಮಣ್ಣಿನ ಸಮೀಪದಲ್ಲಿ ನಡೀತಾ ಇರ್ತವೆ. ಈ ಸಂಕೀರ್ಣ ಜೈವಿಕ ಮತ್ತು ಜೀವರಾಸಾಯನಿಕ ಚಟುವಟಿಕೆಗಳು ವಿವಿಧ ರೀತಿಯ ಸೂಕ್ಷ್ಮಾಣುಗಳು ಮತ್ತು ಸಸ್ಯಗಳು ಹಾಗೆಯೇ ಬೇರೆ ಬೇರೆ ಸಸ್ಯಗಳ ನಡುವೆ ಸತತವಾಗಿ ನಡೀತಾ ಇರ್ತವೆ. ಇಂತಹ ಕ್ರಿಯೆಗಳು ಉಪಯೋಗಿ ಸೂಕ್ಷ್ಮಾಣುಗಳ ಜೀವ ವೈವಿಧ್ಯತೆಯನ್ನು ಹೆಚ್ಚಿಸ್ತವೆ, ಸಸ್ಯ ರೋಗಾಣುಗಳ ಸಂಖ್ಯೆಯನ್ನು ಕುಂಠಿತಗೊಳಿಸ್ತವೆ. ಅದೇ ರೀತಿ ಮಣ್ಣಿನ ಭೌತಿಕ ಮತ್ತು ರಾಸಾಯನಿಕ ಪ್ರವೃತ್ತಿಯ ಮೇಲೆ ಲಾಭದಾಯಕವಾದಂಥ ಪರಿಣಾಮವನ್ನು ಬೀರ್ತವೆ. ಬೆಳೆಗಳ ಗುಣಮಟ್ಟ ಮತ್ತು ಸಸ್ಯ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳಬೇಕಾದರೆ ಮಣ್ಣಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳ ಜೈವಿಕ ವೈವಿಧ್ಯತೆಯನ್ನು ಮುತುವರ್ಜಿಯಿಂದ ಕಾಪಾಡಿಕೊಳ್ಬೇಕಾಗತ್ತೆ. ಇದು ಸಾವಯವ ಕೃಷಿಯ ಅತ್ಯಂತ ಪ್ರಮುಖವಾದಂಥ ತತ್ವ. ಮಣ್ಣಲ್ಲಿರುವಂಥ ಜೈವಿಕ ವೈವಿಧ್ಯತೆ ಬಹಳ ಅನನ್ಯವಾದಂಥದ್ದು. ಇದರಲ್ಲಿ ಸಾಕಷ್ಟು ವೈವಿಧ್ಯತೆಯನ್ನು ನಾವು ಕಾಣಬಹುದು. ಕಣ್ಣಿಗೆ ಕಾಣದಂತಹ ಸೂಕ್ಷ್ಮಾಣುಗಳು, ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಆದಿಜೀವಿಗಳು, ಜಂತುಹುಳುಗಳಿಂದ ಹಿಡಿದು ನಮಗೆ ಪರಿಚಯ ಇರುವಂಥ ಸೂಕ್ಷ್ಮ ಪ್ರಾಣಿಗಳಾದಂಥ ಎರೆಹುಳು, ಗೆದ್ಲು ಕೂಡ ಮಣ್ಣಲ್ಲಿರ್ತವೆ. ಸೂಕ್ಷ್ಮಾಣುಗಳ ಸಮೃದ್ಧತೆ ಮಣ್ಣಿನ ಫಲವತ್ತತೆಯ ಸೂಚಕವಾಗಿರುತ್ತೆ. ಸೂಕ್ಷ್ಮಾಣುಗಳು ಮಣ್ಣಲ್ಲಿರುವಂಥ ಪೋಷಕಾಂಶಗಳನ್ನು ನಿಧಾನವಾಗಿ ಬಿಡುಗಡೆ ಮಾಡೋದಕ್ಕೆ ಸಹಾಯ ಮಾಡ್ತವೆ. ಮಣ್ಣಿನ ಸಂಕೀರ್ಣದಲ್ಲಿರುವಂಥ ಸಂಕೀರ್ಣ ಪೋಷಕಾಂಶಗಳನ್ನು ಸರಳ ರೂಪಕ್ಕೆ ತಂದು ಬೆಳೆಗಳಿಗೆ ಪೂರೈಸ್ತವೆ. ಈ ಕ್ರಿಯೆ ಸತತವಾಗಿ ನಡೀತಾ ಇರುತ್ತೆ. ಮಣ್ಣಿನ ಕಣಗಳ ರಚನೆ ಮತ್ತು ಗುಣಗಳ ಮೇಲೆ ಸೂಕ್ಷ್ಮಾಣುಗಳ ಪ್ರಭಾವ ಸಕಾರಾತ್ಮಕವಾಗಿರುತ್ತೆ. ಭೌತಿಕ ಮತ್ತು ರಾಸಾಯನಿಕ ಗುಣಧರ್ಮಗಳು ಉತ್ತಮವಾಗುವಂತೆ ಇವು ಮಾಡ್ತವೆ. ರೈಸೋಬಿಯಂ, ಅಜಿಟೋಬ್ಯಾಕ್ಟರ್, ಅಜೋಸ್ಪಿರ್ಲಂ, ರಂಜಕ ಕರಗಿಸುವ ಸೂಕ್ಷ್ಮಾಣುಗಳು, ಶಿಲೀಂಧ್ರ ಬೇರು ಗೊಬ್ಬರ, ಫ್ರಾಂಕಿಯಾದಂತಹ ಸೂಕ್ಷ್ಮಾಣುಗಳನ್ನು ಜೈವಿಕ ಗೊಬ್ಬರಗಳ ರೂಪದಲ್ಲಿ ಬಳಸ್ಕೋಬಹುದು. ಜೊತೆಗೆ ಇವು ಸಸ್ಯಗಳಿಗೆ ಬರ ನಿರೋಧಕತೆಯನ್ನು ಕೂಡ ದಯಪಾಲಿಸ್ತವೆ. ಜೊತೆಗೆ ಈ ರೋಗಾಣುಗಳ ವಿರುದ್ಧ ತಡೆ ರಚನೆಯಾಗಿ ಇವುಗಳನ್ನು ಬಳಸ್ಕೊಳ್ಬಹುದು. ಟ್ರೈಕೋಡರ್ಮದಂತಹ ಶಿಲೀಂಧ್ರವನ್ನು ನಾವು ಮಣ್ಣಿಗೆ ಬಳಸಬಹುದು. ಜೊತೆಗೆ ಇದನ್ನು ಬೀಜೋಪಚಾರಕ್ಕೂ ಕೂಡ ನಾವು ಲಾಭದಾಯಕವಾಗಿ ಬಳಸ್ಕೋಬಹುದು. ಟ್ರೈಕೋಡರ್ಮವನ್ನು ಕಾಂಪೋಸ್ಟ್ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರದಲ್ಲಿ ವೃದ್ಧಿ ಮಾಡಿಕೊಂಡು ವ್ಯವಸಾಯದಲ್ಲಿ ಕೃಷಿಯಲ್ಲಿ ಬಳಸ್ಕೋಬಹುದು. ಸೂಡೋಮೋನಾಸ್ ಮತ್ತು ಬ್ಯಾಸಿಲಸ್ ಬ್ಯಾಕ್ಟೀರಿಯಾಗಳ ಮಿಶ್ರಣವನ್ನು ಬಳಸ್ಕೋಬಹುದು. ಎರೆಗೊಬ್ಬರದಲ್ಲೂ ಕೂಡ ಹಲವಾರು ಉಪಯೋಗಕಾರಿ ಸೂಕ್ಷ್ಮಾಣುಗಳು ಇರ್ತವೆ. ಇವುಗಳನ್ನು ಕೂಡ ಲಾಭದಾಯಕವಾಗಿ ನಾವು ಬಳಸ್ಕೋಬಹುದು. ಮುಖ್ಯವಾಗಿ ಈ ತರಕಾರಿ ಬೆಳೆಗಳಾದಂಥ ಟೊಮ್ಯಾಟೊ, ಆಲೂಗಡ್ಡೆ, ಬದನೆ, ಎಲೆಕೋಸು, ಹೂಕೋಸು, ಬೆಂಡೆಗಳಲ್ಲಿ ಈ ಸೂಕ್ಷ್ಮಾಣು ಜೀವಿಗಳನ್ನು ಬಳಸ್ಕೋಬಹುದು. ಹಣ್ಣಿನ ಬೆಳೆಗಳಲ್ಲಿ ಇವುಗಳನ್ನು ವಿಶೇಷವಾಗಿ ಪೋಷಕಾಂಶಗಳನ್ನು ಒರಗಿಸೋದಕ್ಕೆ ಮತ್ತು ಈ ಬಂಧಿತ ರೀತಿಯಲ್ಲಿರುವಂಥ ಪೋಷಕಾಂಶಗಳನ್ನು ಬಿಡುಗಡೆ ಮಾಡಿ ಬೆಳೆಗಳಿಗೆ ಒರಗಿಸೋದಕ್ಕೆ ಬಳಸ್ಕೋಬಹುದು. ಇನ್ನು ತೋಟದ ಬೆಳೆಗಳಾದಂಥ ತೆಂಗು, ಅಡಿಕೆ, ಕರಿಮೆಣಸು ಮತ್ತು ಕಾಫಿಗಳಲ್ಲಿ ಕೆಲವು ಶಿಲೀಂಧ್ರಗಳಿಂದ ಬರುವಂಥ ರೋಗಗಳನ್ನು ತಡೆಗಟ್ಟೋದಕ್ಕೆ ನಾವು ಲಾಭದಾಯಕವಾಗಿ ಈ ಸೂಕ್ಷ್ಮಾಣುಗಳನ್ನು ಬಳಸ್ಕೋಬಹುದು. ದ್ವಿದಳ ಬೆಳೆಗಳಾದಂಥ ಕಡಲೆ, ತೊಗರಿ, ಅಲಸಂದೆ, ಹೆಸರು, ಉದ್ದು ಮತ್ತು ಏಕದಳ ಬೆಳೆಗಳಾದಂಥ ಗೋಧಿ, ಸಜ್ಜೆ, ಭತ್ತದಲ್ಲೂ ಕೂಡ ಈ ಸೂಕ್ಷ್ಮಾಣು ಜೀವಿಗಳನ್ನು ಈ ಜೈವಿಕ ಗೊಬ್ಬರದ ರೀತಿಯಲ್ಲಿ ಬಳಸ್ಕೋಬಹುದು. ಸೂಕ್ಷ್ಮಾಣು ಜೀವಿಗಳು ಬೆಳೆಗಳಿಗೆ ರೋಗಗಳನ್ನು ಉಂಟು ಮಾಡುವಂಥ ರೋಗಾಣುಗಳನ್ನು ವಿವಿಧ ರೀತಿಯಲ್ಲಿ ನಿಯಂತ್ರಣ ಮಾಡೋದಕ್ಕೆ ಸಹಾಯ ಮಾಡ್ತವೆ. ರೋಗಾಣುಗಳನ್ನು ನಾಶ ಮಾಡೋದಕ್ಕೆ ಜೀವ ನಿರೋಧಕ ರಾಸಾಯನಿಕಗಳನ್ನು ಅವಶ್ರವಿಸ್ತವೆ. ರೋಗಾಣುಗಳ ಜೊತೆಗೆ ಆಹಾರಕ್ಕಾಗಿ ಸ್ಪರ್ಧಿಸಿ ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ತವೆ. ಮೂರನೇದಾಗಿ, ಈ ರೋಗಾಣುಗಳನ್ನು ಆಹಾರವಾಗಿ ಬಳಸ್ಕೊಳ್ತವೆ ಅಥವಾ ಆ ರೋಗಾಣುಗಳ ಮೇಲೆ ಅವಲಂಬನೆಯ ಜೀವನವನ್ನು ನಡೆಸಿ ಅವುಗಳನ್ನು ನಿಶಕ್ತವನ್ನಾಗಿ ಮಾಡ್ತವೆ. ಜೊತೆಗೆ ಈ ಸಸ್ಯ ಪ್ರಚೋದಕ ವಸ್ತುಗಳನ್ನು ಸ್ರವಿಸಿ ಬೆಳೆಗಳನ್ನು ಸದೃಢಗೊಳಿಸಿ ರೋಗಾಣುಗಳನ್ನು ಮತ್ತು ಅವು ತರುವಂಥ ರೋಗವನ್ನು ಸಹಿಸುವಂಥ ಶಕ್ತಿಯನ್ನು ಬೆಳೆಗಳಿಗೆ ನೀಡ್ತವೆ. ಬೆಳೆಗಳ ಬೇರುಗಳ ಮೇಲೆ ಕವಚದಂತಹ ಪೊರೆಯನ್ನು ಉಂಟು ಮಾಡಿ ಶಿಲೀಂಧ್ರಗಳು ಮತ್ತು ದುಂಡು ಹುಳುಗಳು ಬೇರನ್ನು ಪ್ರವೇಶ ಮಾಡದಂತೆ ಮಾಡ್ತವೆ. ಹೀಗೆ ವಿವಿಧ ರೀತಿಯಲ್ಲಿ ಜೈವಿಕ ಶಿಲೀಂಧ್ರನಾಶಕಗಳು ಸಸ್ಯಗಳಿಗೆ ಸಹಾಯಕವಾಗಿದ್ದಾವೆ. ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳನ್ನು ಒಳಗೊಂಡಂಥ ಜೈವಿಕ ನಿಯಂತ್ರಕವನ್ನು ನಾವು ಬಳಸಿದಾಗ ಹೆಚ್ಚು ಪರಿಣಾಮ ಕಂಡುಬರುತ್ತೆ. ಸಾವಯವ ಕೃಷಿ ಪದ್ಧತಿಗಳು ಮುಖ್ಯವಾಗಿ ಈ ಸ್ವಾಭಾವಿಕ ಸಂಪನ್ಮೂಲ ನಿರ್ವಹಣಾ ಪದ್ಧತಿಗಳಾಗಿದ್ದು ಸೂಕ್ಷ್ಮಾಣುಗಳ ಸಂಖ್ಯೆ ಮತ್ತು ವೈವಿಧ್ಯತೆಯನ್ನು ಹೆಚ್ಚಿಸ್ತವೆ. ಭೂಮಿಗೆ ಹಾಕುವಂಥ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಬೆಳೆ ಉಳಿಕೆಗಳು ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆಗೆ ಅಗತ್ಯವಾದಂಥ ಸಾವಯವ ಇಂಗಾಲವನ್ನು ಒದಗಿಸ್ತವೆ. ಇದಲ್ಲದೆ ನಾವು ಅನುಸರಿಸುವಂಥ ಬೆಳೆ ಪದ್ಧತಿಗಳಾದಂಥ ಬೆಳೆ ಪರಿವರ್ತನೆ, ಪಟ್ಟಿ ಬೆಳೆ ಪದ್ಧತಿ, ಹಸಿರು ಗೊಬ್ಬರದ ಬಳಕೆ ಪದ್ಧತಿಗಳು ಭೂಮಿಯ ಸುಸ್ಥಿತಿಗೆ ಕಾರಣವಾಗ್ತವೆ. ಸಾವಯವ ಕೃಷಿ ಪದ್ಧತಿಗಳು ಮಣ್ಣಲ್ಲಿ ಎರೆಹುಳುಗಳ ಸಂಖ್ಯೆ ಹೆಚ್ಚಳಕ್ಕೆ ಸಹಾಯ ಮಾಡ್ತವೆ. ಅದೇ ರೀತಿ ಉಪಕಾರಿ ಕೀಟಗಳ ಸಂಖ್ಯೆಯನ್ನು ಹೆಚ್ಚೋದಕ್ಕೆ ಸಹಕರಿಸ್ತವೆ. ಕೀಟನಾಶಕ ಮತ್ತು ಕಳೆನಾಶಕಗಳನ್ನು ಬಳಸದೇ ಇರುವಂಥ ಜಮೀನುಗಳಲ್ಲಿ ಗುಲ್ಗಂಜಿ ದುಂಬಿಗಳು, ಜೇಡುಗಳು, ನೆಲದುಂಬಿಗಳು, ಇವು ಕೆರಾಬಿಡೆಯ ಕುಟುಂಬಕ್ಕೆ ಸೇರಿದಂಥ ದುಂಬಿಗಳು, ಅಲೆಮಾರಿ ದುಂಬಿಗಳು, ಇವು ಸ್ಟೆಫೈಲಿನಡೆ ಕುಟುಂಬಕ್ಕೆ ಸೇರಿದಂಥ ದುಂಬಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸಿಕೊಂಡು ಬೆಳೆ ಮೇಲೆ ಕಂಡುಬರುವಂಥ ಕೀಟಗಳು ಮತ್ತು ಮಣ್ಣಿನ ಕೀಟಗಳನ್ನು ನಿಯಂತ್ರಣ ಮಾಡ್ತವೆ. ಮಣ್ಣಲ್ಲಿ ಶಿಲೀಂಧ್ರ ಬೇರು ಗೊಬ್ಬರಗಳ ಅಭಿವೃದ್ಧಿಗೆ ಮತ್ತು ಸಮೃದ್ಧತೆಗೆ ಸಾವಯವ ಕೃಷಿ ಸಹಕಾರಿಯಾಗುತ್ತೆ. ಶಿಲೀಂಧ್ರ ಬೇರು ಗೊಬ್ಬರಗಳು ಸಸ್ಯದೊಂದಿಗೆ ಸಹಜೀವನ ನಡೆಸಿ ಬೇರಿನ ಮೇಲೆ ಚಾಪೆಯಂತಹ ಬೆಳವಣಿಗೆಯನ್ನು ಉಂಟು ಮಾಡ್ತವೆ ಮತ್ತು ಶಿಲೀಂಧ್ರ ಎಲೆಗಳು ಮಣ್ಣಿನ ಕಣಗಳ ಮಧ್ಯೆ ಸಾಗಿ ತನ್ನ ವಿಶೇಷವಾದ ಭಾಗಗಳ ರಚನೆಗಳ ಮೂಲಕ ಪೋಷಕಾಂಶಗಳನ್ನು ಬೆಳೆಗಳಿಗೆ ಒದಗಿಸ್ತವೆ. ಮುಖ್ಯವಾಗಿ ರಂಜಕ, ಪೊಟ್ಯಾಶ್, ಸತು, ತಾಮ್ರ, ಸುಣ್ಣ, ಮೆಗ್ನೀಷಿಯಂ, ಮ್ಯಾಂಗನೀಸ್ ಮತ್ತು ಕಬ್ಬಿಣ ಪೋಷಕಾಂಶಗಳನ್ನು ಮಣ್ಣಿನಿಂದ ಹೀರಿ ಬೆಳೆಗಳಿಗೆ ಒದಗಿಸ್ತವೆ. ಇದಕ್ಕೆ ಪ್ರತಿಯಾಗಿ ಈ ಶಿಲೀಂಧ್ರ ಬೇರು ಗೊಬ್ಬರಗಳು ಸಸ್ಯದಿಂದ ಆಹಾರವನ್ನು ಪಡ್ಕೊಳ್ತವೆ. ಈ ಶಿಲೀಂಧ್ರ ಬೇರು ಗೊಬ್ಬರಗಳ ಸೋಂಕನ್ನು ನಾವು ಮಣ್ಣಿಗೆ ಸೇರಿಸಿ ಅವುಗಳ ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಡಬಹುದು. ಆದರೆ ಸಾವಯವ ಕೃಷಿ ಪದ್ಧತಿ ಅನುಸರಿಸುವಂಥ ಜಮೀನುಗಳಲ್ಲಿ ಇವು ಬೇಗ ಬೆಳೆಗಳ ಜೊತೆಯಲ್ಲಿ ಸಹಜೀವನಕ್ಕೆ ಹೊಂದಿಕೊಳ್ತವೆ. ರಸಗೊಬ್ಬರ, ಕೀಟನಾಶಕ, ಕಳೆನಾಶಕಗಳನ್ನು ಬಳಸಿದಂಥ ಜಮೀನುಗಳಲ್ಲಿ ಇವುಗಳ ಬೆಳವಣಿಗೆ ಕಷ್ಟಕರ. ನಾವು ಸಾವಯವ ವಸ್ತುವನ್ನು ಭೂಮಿಗೆ ಸೇರಿಸಿದಾಗ ಭೂಮಿಯಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳು ಸಾವಯವ ಪದಾರ್ಥವನ್ನು ಬಳಸಿಕೊಂಡು ಸಂಖ್ಯೆಯಲ್ಲಿ ವೃದ್ಧಿಯಾಗ್ತವೆ. ನಂತರ ಸಾವಯವ ಪದಾರ್ಥದ ಲಭ್ಯತೆ ಕಡಿಮೆಯಾದಾಗ ಅವು ಸಾಯ್ತವೆ. ಅವುಗಳ ಸಾವಿನೊಂದಿಗೆ ಪ್ರೋಟೀನ್ಯುಕ್ತ ಅಂಶ ಮಣ್ಣಿಗೆ ಸೇರಿ ಸಾರಜನಕ ರೂಪದಲ್ಲಿ ಬೆಳೆಗಳಿಗೆ ದೊರೆಯುತ್ತೆ. ಈ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಶಾಖ ಉತ್ಪನ್ನವಾಗುತ್ತೆ. ಆದ್ದರಿಂದ ಸಾವಯವ ಗೊಬ್ಬರವನ್ನು ಬೆಳೆ ಬಿತ್ತುವ ಕನಿಷ್ಠ 2-3 ವಾರ ಮುಂಚಿತವಾಗಿ ಜಮೀನಿಗೆ ಸೇರಿಸೋದಕ್ಕೆ ಮಾಹಿತಿಯನ್ನು ನೀಡಲಾಗುತ್ತೆ. ಒಂದು ವೇಳೆ ಸಾವಯವ ಗೊಬ್ಬರ ಹಾಕಿದಂಥ ಬೆನ್ನಲ್ಲೇ ಬಿತ್ತನೆ ಅಥವಾ ನಾಟಿ ಮಾಡಿದರೆ ಆ ಕಾವಿನಿಂದ ಕೆಟ್ಟ ಪರಿಣಾಮ ಉಂಟಾಗುತ್ತೆ. ಜೊತೆಗೆ ಬೆಳೆ ಪೋಷಕಾಂಶದ ಕೊರತೆಯನ್ನು ಅನುಭವಿಸಬೇಕಾಗತ್ತೆ. ಮಣ್ಣಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳ ಕಿಣ್ವಗಳು ಸಾವಯವ ಪದಾರ್ಥಗಳ ವಿಭಜನೆಯಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತವೆ. ಪ್ರೋಟಿಯೇಸ್ ಕಿಣ್ವ ಪ್ರೋಟೀನ್ ಸಂಯುಕ್ತಗಳನ್ನು ವಿಭಜಿಸಿ ಸರಳ ರೂಪಕ್ಕೆ ತರುತ್ತೆ. ಇದು ಸಾರಜನಕ ಪೋಷಕಾಂಶ ಸಿಗೋದಕ್ಕೆ ಕಾರಣವಾಗುತ್ತೆ. ಫಾಸ್ಫೇಟೇಸ್ ಕಿಣ್ವ ಸಾವಯವ ರಂಜಕ ಸಂಯುಕ್ತಗಳನ್ನು ವಿಭಜಿಸಿ ಬೆಳೆಗಳಿಗೆ ದೊರಕುವಂತೆ ಮಾಡುತ್ತೆ. ಒಟ್ಟಾರೆ ಮಣ್ಣಲ್ಲಿ ದೊರೆಯದ ರೂಪದಲ್ಲಿರುವಂಥ ರಂಜಕ ಸೂಕ್ಷ್ಮಾಣುಗಳ ಚಟುವಟಿಕೆಯಿಂದ ದೊರೆಯುವ ರೂಪಕ್ಕೆ ತಿರುಗುತ್ತೆ. ಆದ್ದರಿಂದ ಉತ್ತಮ ಗುಣಮಟ್ಟದ ಸಾವಯವ ಗೊಬ್ಬರವನ್ನು ಮಣ್ಣಿಗೆ ಸೇರಿಸೋದು ಬಹಳ ಮುಖ್ಯವಾದಂಥ ಕ್ರಮ ಆಗಿದೆ. ಇದರ ಜೊತೆಗೆ ವಿವಿಧ ಪೋಷಕಾಂಶ ಪೂರೈಕೆ ವಿಧಾನಗಳಾದಂಥ ಜೀವಾಮೃತ, ಜೈವಿಕ ಸಾರ, ಎರೆಗೊಬ್ಬರ, ಹಿಂಡಿಗಳು, ಹಸಿರು ಗೊಬ್ಬರದ ಮೂಲಕ ಪೋಷಕಾಂಶವನ್ನು ಪೂರೈಸಿ ಸೂಕ್ಷ್ಮಾಣುಗಳ ಚಟುವಟಿಕೆಯನ್ನು ಹೆಚ್ಚಿಸಿ ಸಾವಯವ ಕೃಷಿಯನ್ನು ಲಾಭದಾಯಕವನ್ನಾಗಿ ಮಾಡಿಕೊಳ್ಳಬಹುದು. ಇದುವರೆಗೆ ಸಾವಯವ ಕೃಷಿಯಲ್ಲಿ ಸೂಕ್ಷ್ಮಾಣು ಜೀವಿಗಳ ಪ್ರಾಮುಖ್ಯತೆ ಈ ಕುರಿತು ಮಾಹಿತಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 26,500 ರೂಪಾಯಿಂದ 27,500 ರೂಪಾಯಿ, ಅರಬಿಕಾ ಚೆರಿ 15,500 ರೂಪಾಯಿಂದ 17,250 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 22,000 ರೂಪಾಯಿಂದ 22,400 ರೂಪಾಯಿ, ರೊಬೆಸ್ಟಾ ಚೆರಿ 12,000 ರೂಪಾಯಿಂದ 13,000 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ವಾಣಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಕಿರ್ಗೂರ್ ಕರಳನ ಚೆಪ್ಪುಡಿರ ಪೌತಿ ಪ್ರಭು ಮುತ್ತಣ್ಣಂಡ ಪೊಣ್ಣು ರುಕ್ಮಿಣಿ ಅಂಗ ಇಂದು ಮರಣಪಟ್ಟಿತು. 63 ಬಯತ್ರ ಚೆಪ್ಪುಡಿರ ರುಕ್ಮಿಣಿ ಅಂಗಡ ತಾಮನೆ ಮಾಡಿರ ಇಂಗಡ ಚಾವುತಡಿನ ಕೈಕಿರಿಲುಳ್ಳ ಮೋಂಡ ಮನೆಯಲ್ಲಿ ಬೆಚ್ಚಿತು. ದಪ್ಪನ ಕಾರ್ಯತ್ನ ಕಿರ್ಗುಲ್ಲುಳ್ಳ ಒಕ್ಕ ತುಟುಂಗಳತ್ತು ನಡೆದು ಬಂದು ಒಕ್ಕಕಾರ ಅರ್ಚಿಟಿತು. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪಿ. ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು. ಮಾಲೀಕರು ಸಂಜಯ್ ಪಡ್ಪು. ಮೊಬೈಲ್ 8277132143. ಸುದ್ದಿ ಜೊಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜೊಂಪೆನ ವಿವರ. ಕೊಡಗು ಜಿಲ್ಲೆಯಲ್ಲಿ ಕಾಫಿ ಬೆಳೆಗೆ ಉತ್ತಮ ಹವಾಮಾನ ಉಟ್ಟು ನೆರಳಿ ಕಾಫಿ ಬೆಳೆದ್ರಿಂದ ಒಳ್ಳೆ ಗುಣಮಟ್ಟದ ಕಾಫಿ ಸಿಕ್ಕಿದೆ ತಿಳಿ ಕಾಫಿ ಮಂಡಳಿನ ಹಿರಿಯ ಸಂಪರ್ಕಾಧಿಕಾರಿ ವಿಶ್ವಾಸ್ ರಂಜನವ್ ಹೇಳೋಳು. ಅವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹಂಗೆ ಕೋರಮಂಡಲ್ ಇಂಟರ್ನ್ಯಾಷನಲ್ ಇವರ ಕೂಡುಕೂಟಲಿ ಕಾಫಿ ಮತ್ತೆ ಒಳ್ಳೆಮೆಣಸಿನ ಕೃಷಿಯ ಬಗ್ಗೆ ಒಂದು ದಿನದ ಕಾರ್ಯಾಗಾರನ ಉದ್ಘಾಟಿಸಿ ಮಾತಾಡಿ ಯಾವುದೇ ಬೆಳೆ ಬೆಳೆಯಕ್ಕೆ ಮುಂದೆ ಮಣ್ಣು ಪರೀಕ್ಷೆ ಮಾಡಿಸಿದರೆ ಕೃಷಿಯಲ್ಲಿ ಖರ್ಚು ಕಮ್ಮಿ ಮಾಡಿ ಉತ್ತಮ ಬೆಳೆನ ಬೆಳೆಯಕ್ಕೂ ತಾವು ಹೇಳ್ದು. ರಾಜೀವ್ ಗಾಂಧಿ ವಸತಿ ನಿಗಮ ಕೊಡಗು ಜಿಲ್ಲಾ ಪಂಚಾಯತ್ ಮಡಿಕೇರಿ ತಾಲೂಕು ಪಂಚಾಯತ್ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನ 8 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಸವ ವಸತಿ ಯೋಜನೆ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿವಾಸ ಯೋಜನೆ ಅಡಿಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರು ಕಾಮಗಾರಿ ಆದೇಶ ಪತ್ರನ ವಿತರಿಸುವ ಜಂಬರ 2 ಹೊತ್ತಾರೆ 10 ಗಂಟೆಗೆ ಕೊಡಗು ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ನಡೆದಿದೆ. ಕೊಡಗು ಜಿಲ್ಲೆನ ಎಲ್ಲ ಕಡೆಗಳಲ್ಲಿ ಆಗಾಗ ಮಳೆ ಬೀಳ್ತಾ ಇದ್ದು ಬಿರುಗಾಳಿಯಿಂದ ವಿದ್ಯುತ್ ಸರಬರಾಜಲ್ಲಿ ಅಡಚಣೆಗಾಗ್ತಾ ಇರ್ತದೆ. ವಿದ್ಯುತ್ ಅವಘಡಗ ಆಗುವ ಸಾಧ್ಯತೆ ಕೂಡ ಇದ್ದದೆ. ಸಾರ್ವಜನಿಕರು ಯಾವುದೇ ರೀತಿಯ ವಿದ್ಯುತ್ ಮಾರ್ಗಲಿ ತಂತಿ ಹಂಗೆ ಕಂಬಗ ತುಂಡಾದು ಕಂಡಲ್ಲಿ ಸ್ವಂತ ಕ್ರಮನ ತಕಡದೆ ಚಾಮುಂಡೇಶ್ವರಿ ವಿದ್ಯುತ್ ಸಂಚಾರ ನಿಗಮ ನಿಯಮಿತಕ್ಕೆ ಕರೆ ಮಾಡಿ ದೂರುಗಳನ್ನ ನೀಡಕ್ಕೆ, ಇಲ್ಲರೆ ಕೊಡಗು ಜಿಲ್ಲೆಯಲ್ಲಿ ವಾರದ 7 ದಿನವೂ 24 ಗಂಟೆನೂ ಕೆಲಸ ಮಾಡುವ ಸಹಾಯವಾಣಿ 1912ಕ್ಕೆ ಕರೆ ಮಾಡಿ ಪುಕಾರನ್ನು ದಾಖಲಿಸಕತ್ತೇಳಿ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಲು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಭಕ್ತಿ ಭಂಡಾರಿ ಬಸವ ಜಯಂತಿ ಜಂಬರ ನಾಳೆ ಹೊತ್ತಾರೆ 11 ಗಂಟೆಗೆ ಮಡಿಕೇರಿ ಪೇಟೆನ ಗಾಂಧಿ ಮೈದಾನದಲ್ಲಿ ನಡೆದಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸ್ತಾ ಇರುವ ಕುಶಾಲನಗರಲ್ಲಿರುವ ಮೌಲಾನಾ ಅಜಾದ್ ಇಂಗ್ಲಿಷ್ ಮೀಡಿಯಂಗೆ 6ನೇ ತರಗತಿಗೆ ಪುಕ್ಕಟೆ ಪ್ರವೇಶಕ್ಕಾಗಿ ಆಸಕ್ತಿ ಇರುವ ವಿದ್ಯಾರ್ಥಿಗಳಿಂದ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಬರುವ ತಿಂಗಳ May 10 ಆಖೆರಿ ದಿನ. ಜಾಸ್ತಿ ಮಾಹಿತಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆನ ಜಿಲ್ಲಾಧಿಕಾರಿಯವರನ್ನು ಸಂಪರ್ಕಿಸಕ. ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿನ ಕೊಡುಕೂಟಲಿ ಬರುವ ತಿಂಗಳ 14ರಿಂದ 16ರವರೆಗೆ ರಾಷ್ಟೀಯ ವಿಜ್ಞಾನ ಮೇಳ ನಡೆದಿದೆ. ಈ ಮೇಳಲ್ಲಿ ವಿಜ್ಞಾನಿಗ ಸೇರಿದಂಗೆ ಇತರ ತಜ್ಞರೊಟ್ಟಿಗೆ ಮಾತುಕತೆ ನಡೆಸುವೆ. ಯುವ ವಿಜ್ಞಾನಿಗ ಸಂಶೋಧನೆ ಮಾಡುವ ಪ್ರಬಂಧನ ಮಂಡಿಸಿಕೆ ಒಳ್ಳೆ ಅವಕಾಶ ಉಟ್ಟು ಹಂಗೆ ಇದಕ್ಕೆ ಆಯ್ಕೆಯಾಗುವ ಪ್ರಬಂಧಕ್ಕೆ ನಗದು ಇನಾಮು ಹಂಗೆ ಪ್ರಶಸ್ತಿ ಉಟ್ಟು ಹೆಸರು ನೋಂದಾಯಿಸಿಕೊಳ್ಳಿಕೆ May 6 ಆಖರಿ ದಿನ. ಮಡಿಕೇರಿ ಇರುವ ECHS ಪಾಲಿಕ್ಲಿನಿಕ್ಲಿ ನಾಳೆ ಮಾಸಿಕ ಲೆಕ್ಕ ತಪಾಸಣೆ ಇರದಂದ ಮದ್ದು ವಿತರಣೆ ಇರದುಲೆ. ತುರ್ತು ಸೇವೆಗಳಿಗೆ ವೈದ್ಯರಿದ್ದವೆ ತಳಿ ಪ್ರಕಟಣೆ ತಿಳಿಸಲು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ ಶ್ರೀ ಆದಿಶಂಕರಾಚಾರ್ಯ ಜಯಂತಿ ಜಂಬರ 2 ಹೊತ್ತಾರೆ 11 ಗಂಟೆಗೆ ಮಡಿಕೇರಿ ಪೇಟೆನ ಗಾಂಧಿ ಭವನದಲ್ಲಿ ನಡೆದಿದೆ.

ಪರಿಶಿಷ್ಟ ಜಾತಿಕ್ ಒಳ ಮೀಸಲಾತಿ ವರ್ಗೀಕರಣ ಮೀದ ಮೇ ಅಂಜಾಂಜ ನಡಪ ಪರಿಶಿಷ್ಟ ಜಾತಿರ ಸಮಗ್ರ ಸಮೀಕ್ಷೆಗೆ ಸಂಬಂಧಪಟ್ಟನಿಕೆ ಏದೇ ತೊಂದರೆಗೆ ಅವಕಾಶ ಮಾಡತೆ ಸುಗಮವಾಯಿತು ಸಮೀಕ್ಷೆ ನಡೆತುವನಿಕೆ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ ಪ್ರಕಾಶ್ ಮೀನಾ ಇಂಗ ನಿರ್ದೇಶನ ಕೊಡ್ತಿತ್ತು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪಿಣ್ಯ ಸಮಾಜ ಕಲ್ಯಾಣ ಇಲಾಖೆ ರಮಾರಿಪತ್ ನಗರತರ ಜಿಲ್ಲಾಧಿಕಾರಿ ಐಂಗಡ ಕಚೇರಿ ಸಭಾಂಗಣತ್ ಪರಿಶಿಷ್ಟ ಜಾತಿರ ಸಮಗ್ರ ಸಮೀಕ್ಷೆ ದಂಡಾಯರ್ತ ಇರುವತಂಜಿ ಇಂಗ್ ಸಂಬಂಧಪಟ್ಟನಿಕೆ ಮಾಸ್ಟರ್ ತರಬೇತಿದಾರಂಗಕ್ಕೆ ತಿಂಗಳಾಚೆ ನಡೆದ ಕಾರ್ಯಾಗಾರತ್ ಅಧ್ಯಕ್ಷತೆ ವಹಿಸಿತು ತಕ್ಕ ಪರಂದತ್ತು. ಪರಿಶಿಷ್ಟ ಜಾತಿಯಡ ಸಮಗ್ರ ಸಮೀಕ್ಷೆ ಮಾಡೋದು ಭಾರಿ ಮುಖ್ಯವಾದದ್ದು. ಈ ನಿಟ್ಟಿನಲ್ಲಿ ಸಮೀಕ್ಷೆಗೆ ನಿರ್ಕ ಮಾಡಿತುಳ್ಳ ಸಿಬ್ಬಂದಿಯ ವೈಜ್ಞಾನಿಕ ಪಿಣ್ಯ ವಸ್ತುನಿಷ್ಠವಾಯಿತು ಸಮೀಕ್ಷೆ ಮಾಡೋಂಡು ಸಂಶಯ ಇಂಜಲ್ಲಿ ಮೇಲಾಧಿಕಾರಿಯಡ ಗಮನಕ್ಕೆ ಎಡ್ತ ಬರೋಣ ಅವಣುಜಿ. ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ತಕ್ಕ ಪರಂದಿತ್ತು ಪರಿಶಿಷ್ಟ ಜಾತಿಲಿ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಪಟ್ಟನಿಕೆ ಸಮೀಕ್ಷೆ